ಆಕಾಶವಾಣಿ ಬೆಂಗಳೂರು. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:50. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಇಂದಿನ ಕೃಷಿರಂಗವನ್ನು ಕೇಳಿದಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಆಲಿಸುವಿರಿ. ರಾಯಚೂರು ತಾಲೂಕಿನ ಪ್ರಗತಿಪರ ರೈತರಾದ ಜಿ ನರಸರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನು, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ತದನಂತರ ಪೇಟೆ ಧಾರಣೆಯನ್ನು, ಇವಿಷ್ಟು ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿರುವ ಕಾರ್ಯಕ್ರಮಗಳು. ಹಾಗಾದರೆ ಬನ್ನಿ ಮೊದಲಿಗೆ ಆಲಿಸೋಣ ರಾಯಚೂರು ತಾಲೂಕಿನ ಪ್ರಗತಿಪರ ರೈತರಾದ ಜಿ ನರಸರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನು. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ ಯುವತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಾಯಚೂರು ತಾಲೂಕಿನ ನರಸರೆಡ್ಡಿ ಅವರು. ಇವರನ್ನ ನಾವು ಸಾಮಾನ್ಯವಾಗಿ ಜಿಎನ್ಆರ್ ಅಂತ ಹೇಳಿ ಕರಿತೀವಿ. ಸಾಕಷ್ಟು ಕೃಷಿ ಅನುಭವಗಳಿದೆ. ಸುಮಾರು ದಿನಗಳಿಂದ ಇವರು 5-6 ವರ್ಷಗಳಿಂದ ಒಣ ಬೇಸಾಯದ ಭೂಮಿ ಇತ್ತು, ಅದನ್ನ ತೋಟಗಾರಿಕೆಗೆ ಪರಿವರ್ತಿಸಿ ವಿವಿಧ ಹಣ್ಣುಗಳನ್ನು ಇವರು ಬೆಳೆತಿದ್ದಾರೆ. ಸಾಮಾನ್ಯವಾಗಿ ರೈತ ಬಾಂಧವರು ಒಣ ಬೇಸಾಯದಲ್ಲಿರುವಂತವರು ಮಳೆಗಾಗಿ ಪ್ರಯತ್ನ ಮಾಡ್ತಾರೆ. ನೀರ್ ಬಿತ್ತು ಅಂತಂದ್ರೆ ಕೆಲವೊಂದ್ಸಲ ಹತ್ತಿಗೆ ಹೋಗ್ತಾರೆ, ತರಕಾರಿಗಳನ್ನ ಬೆಳೀತಾರೆ, ಜೊತೆಗೆ ಬಹುವಾರ್ಷಿಕ ಹಣ್ಣಿನ ಬೆಳೆಗಳನ್ನ ಬೆಳೀತಾರೆ. ಇದಿನ ಕಾರ್ಯಕ್ರಮದಲ್ಲಿ ಶ್ರೀಯುತ ನರಸರೆಡ್ಡಿ ಅವರು ನೀರು ಬಿದ್ದ ತಕ್ಷಣ ಅವರು ತಮ್ಮ ಒಂದು 10-12 ಎಕರೆ ಭೂಮಿಯಲ್ಲಿ ಈ ಒಂದು ತೋಟಗಾರಿಕಾ ಬೆಳೆಗಳನ್ನು ಬೆಳೆದಿದ್ದಾರೆ. ಸಾಮಾನ್ಯವಾಗಿ ಪೇರಲ ನೇರಳೆ ಮಾವು ಹೀಗೆ ಬಹುವಾರ್ಷಿಕ ಬೆಳೆಗಳನ್ನು ಬೆಳೆದು ನಗರಕ್ಕೆ ಅಂತಂದ್ರೆ ರಾಯಚೂರು ಪಟ್ಟಣಕ್ಕೆ ಹತ್ತಿರವಿರುವಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಅದು ಪ್ರೇರಣಾದಾಯಕ. ತಮ್ಮ ಕೃಷಿ ವಿಚಾರಗಳನ್ನು ಹಣ್ಣಿನ ಬೇಸಾಯದಿಂದ ಅವರು ಯಾವ ರೀತಿಯಾಗಿ ಸಂತೋಷದಿಂದಿದ್ದಾರೆ ಎಂಬಂತಹ ಒಂದು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ನರಸರೆಡ್ಡಿ ಅವರೇ, ತಮಗೆ ಸ್ವಾಗತ, ಹಾಗೇನೆ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ತಮ್ಮದು ಪ್ರಾರಂಭದಲ್ಲಿ ಒಣ ಬೇಸಾಯ ಇತ್ತು ಅಥವಾ ಏನು ನೀರಾವರಿ, ಹೇಗೆ ತಾವು ಬೋರ್ವೆಲ್ ಹಾಕಿದ್ರಿ, ತೋಟಗಾರಿಕೆಗೆ ಹೇಗೆ ತಮಗೆ ಆಸಕ್ತಿ ಬಂತು? ನಾನು ನರಸರೆಡ್ಡಿ ಅಂತೇಳಿ ಸರ್, ರಾಯಚೂರು ನಗರವಾಸಿ. ನಾನು ಹೊಲ ಬಂದ್ಬಿಟ್ಟು ರಾಯಚೂರು ನಗರದಿಂದ ಒಂದು 3 ಕಿಲೋಮೀಟರ್ ನಲ್ಲಿದೆ, ಗನ್ ಸರ್ಕಲ್ ಇಂದ ಮಂಚಲಪುರ ರೋಡ್ಗೆ ಹೋಗುವಾಗ 3 ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿದೆ. ಅದು ಒಣ ಬೇಸಾಯ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ, ಯಾಕಂದ್ರೆ ಆ ಭಾಗದಲ್ಲೆಲ್ಲ ಕೂಡ ನೀರು ಬೀಳೋದು ಕಮ್ಮಿ. ಅಲ್ಲಿ ನಾವು ಬೋರ್ ಹಾಕಿದ ತಕ್ಷಣ ಒಂದು 6 ವರ್ಷಗಳಗಡೆ ನಾವು ಬೋರ್ ಹಾಕಿದ ತಕ್ಷಣ ಒಂದು 2.5-3 ಇಂಚ್ ನೀರು ಬಂತು. ಅವಾಗ ನಮಗೆಲ್ಲ ಬಹಳ ಸಂತೋಷ ಆಯಿತು. ನಾವು ಕೃಷಿ ಇಲಾಖೆಗೆ ಭೇಟಿಯಾಗಿ ಕುರುಬರ್ ಸಾರ್ ಅಂತಿದ್ರು, ಅವ್ರನ್ನ ಭೇಟಿ ಆದ ತಕ್ಷಣ ಈ ತರ ನೀವು ತೋಟಗಾರಿಕೆ ಮಾಡ್ರಂತ ಒಂದು ಸಜೆಷನ್ ಕೊಟ್ರು. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಒಂದು ತೋಟಗಾರಿಕೆ ಮಾಡ್ಬೇಕಂತ ಆಲೋಚನೆ ಮಾಡಿಕೊಂಡು ಎಲ್ಲ ಭೂಮಿಗೆ ಏನೇನ್ ಬೇಕನ್ನೋದು ಅವರೆಲ್ಲ ಮಾರ್ಗದರ್ಶನ ಕೊಟ್ಟ ಮೇಲೆ ಅವರು ಗೈಡ್ ಮಾಡಿದ್ರು ನನಗೆ. ಪೇರಳೆ ಹಣ್ಣು ಹಾಕಪ್ಪ, ತೈವನ್ ಪಿಂಕು ಚೆನ್ನಾಗಿ ಬೆಳೆ ಬರುತ್ತೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ನೇರಳೆ ಹಣ್ಣು ಹಾಕ್ರಿ, ಮಾವು ಹಾಕ್ರಂತ ಒಂದು ವಿಚಾರವನ್ನು ಹೇಳಿದಾಗ ನಾನು ಆಲೋಚನೆ ಮಾಡಿ, ನಂದು ಒಂದು 10 ಎಕರೆ ಜಮೀನ್ ಇದೆ, ಆ ಜಮೀನಿನಲ್ಲಿ ಒಂದು 1.5 ಎಕರೆದಲ್ಲಿ ನಾನು ನೇರಳೆ ಹಣ್ಣು ಒಂದು ಸಸಿಗಳನ್ನು ಹಾಕ್ಲಿಕ್ಕೆ ನಾನು ಇಚ್ಛಿಸಿದೆ. ಅದು ಒಂದು 120 ಗಿಡ ಹಾಕಿದ್ದೀನಿ ನೇರಳೆ ಹಣ್ಣಿಂದು. ಅದು 18x18 ಫೀಟ್ ಆಗಲ್ಲ, 18 ಫೀಟ್ ಉದ್ದದಲ್ಲಿ ಹಾಕಿದ್ದೀನಿ, ಯಾಕಂದ್ರೆ ಟ್ರ್ಯಾಕ್ಟರ್ ಓಡಾಡ್ಲಿಕ್ಕೆ ಅನುಕೂಲ ಆಗ್ತಾ ಒಂದು ವಿಚಾರವಾಗಿ. ಅದರ ಜೊತೆಯಲ್ಲಿ ಮತ್ತೆ ತೈವನ್ ಪಿಂಕ್ 4 ಎಕರೆ ಪೇರಳೆ ಹಣ್ಣು,

24 ತಾಸು ಕರೆಂಟ್ ಇದೆ ಸರ್, ಅದು ನಮ್ದು ಅದೃಷ್ಟ ಸರ್. ಅದರಿಂದ ನಮಗೆ ಕರೆಂಟಿಂದ ಏನು ಅನುಭೋಗ ಕೊರತೆ ಅನಿಸ್ಲಿಲ್ಲ. ಅದರಿಂದ ನಮ್ಗೇನು ಯಾಕಂತಂದ್ರೆ ಈಗ ಹಣ್ಣಿಂದು ತಿನ್ನುವ ಒಂದು ವಸ್ತು ಎಲ್ಲರೂ ಕೈ ಹಾಕೋರು ಬರೋರು, ಅದಕ್ಕೆ ನಾವು ಸ್ವಲ್ಪ ದೇಹಕ್ಕೆ ಫಿನಿಶಿಂಗ್ ಮಾಡ್ಕೊಳ್ಳೋದು ಬಹಳ ಉತ್ತಮ ಸರ್. ಕೊಡ್ತೀವಿ ಸರ್, ಬರ್ತಾರಲ್ಲ ಪರಿಚಯ ಬರ್ತಾರೆ, ನಮ್ಗೆ ಸಂತೋಷ ಸರ್. ಅವ್ರು ಬಂದು ತಗೊಂಡೋಗಿ ಅವ್ರ ಹೊಲದಲ್ಲಿ ನಾವು ಜಿ ಎನ್ ಆರ್ ಹೊಲಕ್ಕೆ ಹೋಗಿದ್ವಪ್ಪ ಹಣ್ಣು ತಿಂದ್ವಿ ಅಂದ್ರೆ ಅದೊಂದು ಸಂತೋಷ ಸರ್. ಕೊಡ್ತೀವಿ ಆ ತರ ಏನಿಲ್ಲ ಸರ್, ನಾವು ಬಂದವರಿಗೆಲ್ಲ ಹಣ್ಣು ಕೊಡ್ತೀವಿ, ನಮ್ಗೊಂದು ಸಂತೋಷ ಅನಿಸ್ತಾರೆ. ನಾವು ಹೊಲದಲ್ಲಿ ತಿಂದ್ರೆ ಅವ್ರ ಹೊಲದಲ್ಲಿ ತಿಂದ್ರೆ ಅದೊಂದು ಹೆಸರು ಅಂತ ಒಂದು ಸಂತೋಷ. ಈಗ ಜೊತೆಗೆ ಈಗ ನಿರ್ವಹಣೆ ಬಹಳ ಮುಖ್ಯ. ತಾವು ಯಾವ ಗೊಬ್ಬರವನ್ನು ಹೆಚ್ಚಾಗ್ತೀರಿ, ಸರ್ಕಾರಿ ಗೊಬ್ಬರ ಹೆಚ್ಚಾಗ್ತಿರೋ ಅಥವಾ ಏನಾದ್ರೂ ತಿಪ್ಪಿ ಗೊಬ್ಬರ ಹೆಚ್ಚಾಗ್ತಿರೋ? ಈಗ ರೈತರು ಅಥವಾ ಬಳಕೆದಾರರು ಏನ್ ಬಯಸ್ತಾರೆ, ರಾಸಾಯನಿಕವಾಗಿ ಮುಕ್ತವಾಗಿರುವಂತದ್ದು ಫ್ರೀ ಕೆಮಿಕಲ್ ಫರ್ಟಿಲೈಸರ್ ಅಂತದನ್ನ ಜಾಸ್ತಿ ಇಷ್ಟಪಡ್ತಾರೆ. ತಾವು ಹೇಗೆ ಜಾಸ್ತಿ ಒತ್ತು ಯಾವುದಕ್ಕೆ ಕೊಡ್ತೀವಿ? ಏನ ಸರ್, ಸಾವಯವ ಗೊಬ್ಬರ ಅಂತೀವಲ್ಲ ಸರ್, ತಿಪ್ಪೆ ಗೊಬ್ಬರ. ನಾವು ಏನಾಗ್ತಾ ಇದೆ ಸರ್, ಇವಾಗ ಹಳ್ಳಿಗಳಲ್ಲಿ ಇವ ಕುರಿ ಮೇಕೆವು ಇದಿರ್ತಿಲ್ಲ ಸರ್, ಕೆಲವೊಂದು ಹಟ್ಟಿ ಕುಂದಿರ್ಸ್ತಾರೆ ಕುಡಿಸಲು, ಅದರಲ್ಲಿ ಅವರು ಸ್ಟಾಕ್ ಇಟ್ಕೊಂಡಿರ್ತಾರೆ ಸರ್. ಅದನ್ನ ನಾವು ಟ್ಯಾಕ್ಟರ್ಗೆ 3,000 ರೂಪಾಯಿ 4,000 ರೂಪಾಯಿ ಹಂಗ ತಗೊಂಡ್ಬರ್ತೀವಿ ಸರ್. ಮತ್ತೆ ಎಂಡೆ ಗೊಬ್ಬರ ಅಂತೀವಿ ದನ ಕರೆದು, ಅದು ತಿಪ್ಪೆಗಳು ಹಳ್ಳಿಗೆ ಹಾಕೊಂಡಿರ್ತಾರೆ ಸರ್. ಅಲ್ಲಿ ನಾವು ಹೋಗಿ ಒಂದು ಟ್ಯಾಕ್ಟರ್ ಲೆಕ್ಕದಲ್ಲಿ ಕೊಡ್ತಾರೆ ಸರ್ ಅವರು. ಅಲ್ಲಿ ನಾವು ಅದು 2,500-3,000 ರೂಪಾಯಿ ಲೆಕ್ಕದಲ್ಲಿ ನಮ್ ಅವ್ರ ಕಡೆ ಇರ್ತದೆ ಸರ್, ನಾವೇ ಹೋಗಿ ತುಂಬಂದಾಗ್ತೀವಿ. ಕಮ್ಮಿ ಬಿದ್ರೆ ನಮ್ಗೆ ಇನ್ನ ಬೇಕನ್ಸಿದಾಗ ನಮ್ಮ ಗೋಶಾಲದಲ್ಲಿ ಒಂದು ಅಲ್ಲಿ ತಗೊಂತೀವಿ ಸರ್. ಗೋಶಾಲದಲ್ಲಿ ಸಾಕಷ್ಟು ನಮ್ಮ ದನದ ಗೊಬ್ಬರ ಸಿಗ್ತದೆ ಅವ್ರು, ಅಂದ್ರೆ ಟಿಪ್ಪರ್ ಅಂತಲ್ಲ ಸರ್, ಲಾರಿಗಳು ತುಂಬಿಕೊಂಡು ಬರಬೇಕು, ಟ್ರ್ಯಾಕ್ಟರ್ ಏನು ಕೊಡ್ತಾ ಇಲ್ಲ ಅವರು. ಜೆಸಿಬ್ ತಗೊಂಡೋಗಿ ಟಿಪ್ಪರ್ ತುಂಬಿಕೊಂಡು ಒಂದು 10,000, 12,000, 8,000 ಈ ತರ ಅವರು ಚಾರ್ಜ್ ಮಾಡ್ತಾರೆ ಸರ್. ಒಂದು ನಾವು 10-15 ಒಂದು ಟಿಪ್ಪರ್ ತಗೊಂಡು ಸ್ಟಾಕ್ ಮಾಡ್ಕೊಂಡ್ಬಿಡ್ತೀವಿ ಸರ್. ಅದು ಯಾವಾಗ ಯಾವಾಗ ಅನುಕೂಲ ಯಾವ ಟೈಮ್ನಲ್ಲಿ ಹಾಕ್ಬೇಕು ಅನ್ನೋದು ಇರುತ್ತಲ್ಲ ಸರ್, ಆ ತರ ನಾವು ಒಂದು ಗಿಡಕ್ಕೆ ನಾವು ಹಾಕಂತ ಹೋಗ್ತೀವಿ ಸರ್ ಎಂಡೆ ಗೊಬ್ಬರ. ಈಗ ಕೀಟ ರೋಗ ಕೆಲವೊಂದು ಸಮಸ್ಯೆಗಳು ಬರ್ತವೆ, ಈಗ ಕೆಲವೊಂದು ಮಳೆಗಾಲದ ಸಂದರ್ಭದಲ್ಲಿ ನೊಣಗಳು ಬರ್ತವೆ, ಕಾಯಿಯನ್ನ ಹೋಲ್ ಹಾಕ್ಬಿಡ್ತವೆ, ಈಗ ಕೆಲವೊಂದು ರೋಗ ಬಂದ್ಬಿಡ್ತದೆ, ಕೆಲವೊಂದು ಸಲ ನೀರು ಯಾವಾಗ ಬಿಡ್ಬೇಕು, ಅತಿ ಹೆಚ್ಚು ನೀರು ಆತಪ್ಪ ಅಂದ್ರೂ ಕೂಡ ಬೆಳೆಗಳಿಗೆ ತೊಂದರೆ ಆಗ್ತದೆ, ಕಡಿಮೆ ನೀರಾದ್ರೂ ಕೂಡ ಸಮಸ್ಯೆಗಳು ಆಗ್ತವೆ. ಏನಾದರೂ ಸಮಸ್ಯೆ ಬಂದಾಗ ನೀವು ಯಾರನ್ನು ಬಿಟ್ಟಾಕ್ತೀರಿ ಸರ್? ಈಗ ಕ್ರಿಮಿ ಇದು ಏನಾದರೂ ಹುಳಗಳು ಬಿದ್ದಾಗ ನಮಗೆ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಸರ್, ಹೌದು, ಅಲ್ಲಿ ಎ ಜಿ ಶ್ರೀನಿವಾಸ್ ಸರ್ ಇದಾರೆ ಸರ್, ಮತ್ತೆ ಕುರುಬರು, ಹೌದು, ಎ ಜಿ ಶ್ರೀನಿವಾಸ್ ಸರ್ಗೆ ನಮ್ಗೆ ಅವೈಲೇಬಲ್ ಇರ್ತಾರೆ. ಸೀದಾ ಹೋಗಿ ಸರ್ ಹಿಂಗಿದೆ ಅಂತ ಅವ್ರಿಗೆ ಕೇಳಿದಾಗ ಅವರು ಮತ್ತೆ ಅವ್ರ ಟೀಮ್ನ ಬಂದ್ಬಿಡ್ತಾರೆ ಸರ್, ಅವರು ಬಂದು ನಮಗೆ ಹೊಲಕ್ಕೆ ಬಂದು ವಿಸಿಟ್ ಮಾಡ್ತಾರೆ. ನಾವು ಇವತ್ತು ಹೋಗಿ ಕೇಳಿದ್ವಿ ಸರ್ ಈ ತರ ನಮಗೆ ಕೀಟ ಕ್ರಿಮಿಗಳದು ತೊಂದರೆ ಆಗ್ತದೆ ಸರ್, ಒಂದ್ಸಲ ವಿಸಿಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಒಂದಿನ ಬಿಟ್ಟು ನೆಕ್ಸ್ಟ್ ಡೇ ಅನ್ನ ಬಂದ್ಬಿಡ್ತಾರೆ ಅವ್ರು ಟೈಮ್ ನೋಡಿಕೊಂಡು. ಬಂದು ಹೊಲದಲ್ಲಿ ಎಲ್ಲ ಕಡೆ ಅಡ್ಡಾಡಿ ಪ್ರತಿಯೊಂದು ಗಿಡ ಚೆಕ್ ಮಾಡಿಕೊಂಡು ಕಾಯಿ ಚೆಕ್ ಮಾಡಿಕೊಂಡು ಯಾವುದು ಕೀಟ ಇದೆ ಅಂತ ನೋಡಿಕೊಂಡು ಅವ್ರು ಗೈಡ್ ಮಾಡ್ತಾರೆ ಸರ್. ಅವ್ರು ಏನ್ ಗೈಡ್ ಮಾಡ್ತಾರ ಆ ತರ ನಾವು ಔಷಧಿ ಸ್ವಲ್ಪ ಸಿಂಪಡ್ ಮಾಡ್ತೀವಿ ಸರ್ ಮಾಡ್ಕೊಂಡು. ಜೊತೆಗೆ ಈಗ ಮಾರ್ಕೆಟ್ ಪ್ರಾರಂಭಿಕ ಹಂತದಲ್ಲಿ ಈಗ ತಮಗೆ ಬೆಳೆಗಳು ಕ್ರಾಪ್ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಮೇಲೆ ಖರ್ಚೆಲ್ಲ ಹೊರಟು ಹೋಗ್ತಾ ಇದೆ. ಮುಖ್ಯವಾಗಿ ತೋಟಗಾರಿಕೆ ಮಾಡುವಂಥವರಿಗೆ ಸ್ವಲ್ಪ ತಾಳ್ಮೆ ಬೇಕು, ಯಾಕಂತಂದ್ರೆ ಈಗ ನಾವು ತರಕಾರಿ ಬೆಳೆದೇವಪ್ಪ ಅಂತಂದ್ರೆ ತಿಂಗಳಿಗೆ 2 ತಿಂಗಳಿಗೂ ಬೆಳೆ ಬಂದ್ಬಿಡ್ತದೆ. ಏನ್ ಹೇಳಕ್ ಇಷ್ಟಪಡ್ತೀರಿ ತೋಟಗಾರಿಕೆಯನ್ನ ಮಾಡೋರಿಗೆ? ನಮ್ಮ ರೈತರಲ್ಲಿ ನಾನು ಹೇಳಿಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ ಸರ್, ಇವಾಗ ದಿನಾ ದುಡ್ಡು ಬರ್ಬೇಕಂದ್ರೆ ಇವನ್ನು ನಮಗೆ ಕಾಯಿಪಲ್ಯ ಅವೆಲ್ಲ ಹಾಕೊಂಡು ಅದೊಂದು ಇದೆ ಸರ್, ಅನುಕೂಲ ಆಗ್ತದೆ. ಖರ್ಚಿಗೆ ಅಂತೀವಿ ಸರ್, ಕೈ ಖರ್ಚಿಗೆ ಓಡಾಟಕ್ಕೆ ಅನುಕೂಲ ಆಗುತ್ತೆ ಸರ್. ಇದರಿಂದ ಸ್ವಲ್ಪ ನಾವು ಈ ತೋಟಗಾರಿಕೆ ಇಂತ ತೋಟಗಾರಿಕೆ ಹಣ್ಣುಗಳ ಒಂದು ಮಾಡೋದ್ರಿಂದ ವಾರ್ಷಿಕ ಒಂದು ಸುಮಾರು ವರ್ಷಗಳವರೆಗೆ ನಮಗೆ ಬೆಳೆ ಬರ್ತದೆ ಸರ್. ಎಲ್ಲ ಹೇಳ್ತಾ ಇದಾರೆ ಸರ್, 20-25 ವರ್ಷ ತನಕ ಗಿಡಗಳಿಗೆ ಏನು ತೊಂದರೆ ಇಲ್ಲ, ಅಲ್ಲಿ ತನಕ ಇದು ಬರುತ್ತೆ ಅಂತಾರಲ್ಲ. ಇದರಿಂದ ನಮಗೆ ವಾರದಲ್ಲಿ ಒಂದ್ಸಲ 2 ಸಲ ದುಡ್ಡು ಸಿಗ್ತದೆ. ಹೌದು, ಮತ್ತೆ ಇವಾಗ ತೈವನ್ ಪಿಂತೆ ತಗೊಳ್ ಸರ್, ನೀವು ವಾರಕ್ಕೆ ಒಂದ್ಸಲ ನಮಗೆ 25-30 ಸಾವಿರ ಸಿಗ್ತದೆ ಸರ್, ಎಷ್ಟು ಅನುಕೂಲ ಸರ್ ಜೀವನಕ್ಕೆ. ಮತ್ತೆ ಮಾವು ಅಂದ್ರೆ ಏನು, ಒಂದ್ ವರ್ಷ ಅಂದ್ರೆ ಸರ್ ಸಮ್ಮರ್ ಸೀಸನ್ ಅಲ್ಲಿ ಬೇಸಿಗೆ ಕಾಲದಲ್ಲಿ ಬಂದ್ಬಿಡುತ್ತೆ. ನಾವು ದಿನನಿತ್ಯಕ್ಕೆ ಏನ್ ಬೇಕಾಗ್ತದ, ಇದು ಪೇರಳೆ ಹಣ್ಣಿಂದೆಲ್ಲ ನಾವು ಬಳಕೆ ಮಾಡ್ಕೋಬಹುದು ದೈನಂದಿನ ಖರ್ಚುಗಳಿಗೆ. ಅದೇನಾಗ ಸರ್, ಇದು ಮಾವಿಂದ ದುಡ್ಡು ಅವಾಗ ಬರ್ತಲ್ಲ ನಮಗೆ, ಬೇರೆ ಎಲ್ಲೋ ಒಂದು ಕಡೆ ಅನುಕೂಲ ಆಗುತ್ತೆ ಜೀವನಕ್ಕೆ, ಮುಂದೆ ಎಜುಕೇಶನ್ ಆಗ್ಲಿ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗ್ಲಿ, ನಮಗಾಗ್ಲಿ ಅನುಕೂಲ ಆಗುತ್ತೆ ಸರ್. ಅಥವಾ ಒಂದ್ಸಲ ದುಡ್ಡು ಬರುತ್ತೆ, ಅವು ನಾವು ಒಂದ್ಸಲ ತಗೊಂಡು ನಾವು ಹೈದರಾಬಾದ್ ಕಳಿಸ್ಬಿಡ್ತೀವಿ, ರಾಯಚೂರಿಗೆ ಕಳಿಸ್ತೀವಿ, ಅಲ್ಲಿ ಒಂದೇ ಸಲ ದುಡ್ಡು ಬಾಳ್ತದ,

ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿಗಳು ತಿನ್ನುವುದು ಕಡಿಮೆ ಮಾಡುತ್ತವೆ. ಆದುದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಮನೆಗಳ ಮೇಲೆ ತೆಂಗಿನ ಗರಿ ಅಥವಾ ಇತರೆ ಹುಲ್ಲಿನ ವಸ್ತುಗಳನ್ನು ಹಾಸಬೇಕು. ಕೋಳಿಗಳಿಗೆ ತಂಪಾದ ನೀರು ಯಾವಾಗಲೂ ದೊರಕಿಸುವಂತೆ ಇಡಬೇಕಾಗ್ತದೆ. ಆಹಾರದಲ್ಲಿ ಅಮೈನೋ ಆಮ್ಲಗಳು ಇರಬೇಕಾಗ್ತದೆ. ರೈತ ಬಾಂಧವರೇ, ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಹೈನುರಾಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರ ವಹಿಸಬೇಕು. ಇದರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗ್ತದೆ. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ, ಮುಖ್ಯವಾಗಿ ಕೆರೆ ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಅಲ್ಲದೆ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು, ಇಲ್ಲವೇ ನೀರನ್ನು ಸಿಂಪಡಿಸಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ನಮಸ್ಕಾರ. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ನೋಡುವುದಾದರೆ, ಸಜ್ಜೆ ಜವಾರಿ ಕನಿಷ್ಠ 2006 ರೂಪಾಯಿಗಳಿಂದ 2083 ರೂಪಾಯಿಗಳು, ಕಡಲೆಕಾಳು 5326 ರೂಪಾಯಿಗಳಿಂದ ಗರಿಷ್ಠ 5326 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 44 6520 ರೂಪಾಯಿಗಳಿಂದ 8962 ರೂಪಾಯಿಗಳು, ಅಲಸಂದೆ 4017 ರೂಪಾಯಿಗಳಿಂದ 5259 ರೂಪಾಯಿಗಳು, ಶೇಂಗಾ ಗುಂಗ್ರಿ 4685 ರೂಪಾಯಿಗಳಿಂದ 6589 ರೂಪಾಯಿಗಳು, ಕುಸುಬೆ 4729 ರೂಪಾಯಿಗಳಿಂದ ಗರಿಷ್ಠ 4729 ರೂಪಾಯಿಗಳು, ಕೆಂಪು ತೊಗರಿ 6139 ರೂಪಾಯಿಗಳಿಂದ ಗರಿಷ್ಠ 7540 ರೂಪಾಯಿಗಳು. ಇವಿಷ್ಟು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯಾದರೆ, ಇನ್ನು ಲಿಂಗಸುಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ಹೀಗಿದೆ. ಸಜ್ಜೆ ಹೈಬ್ರಿಡ್ 2200 ರೂಪಾಯಿಗಳಿಂದ ಗರಿಷ್ಠ 2200 ರೂಪಾಯಿಗಳು, ಕಡಲೆಕಾಳು 5375 ರೂಪಾಯಿಗಳಿಂದ ಗರಿಷ್ಠ 5640 ರೂಪಾಯಿಗಳು, ಮೆಕ್ಕೆಜೋಳ ಹೈಬ್ರಿಡ್ 1930 ರೂಪಾಯಿಗಳಿಂದ ಗರಿಷ್ಠ 1930 ರೂಪಾಯಿಗಳು, ತೊಗರಿ 7700 ರೂಪಾಯಿಗಳಿಂದ ಗರಿಷ್ಠ 8000 ರೂಪಾಯಿಗಳು. ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ, ಸಜ್ಜೆ ಜವಾರಿ ಕನಿಷ್ಠ 3000 ರೂಪಾಯಿಗಳಿಂದ ಗರಿಷ್ಠ 3000 ರೂಪಾಯಿಗಳು, ಒಣಮೆಣಸಿನಕಾಯಿ ಗುಂಟೂರು 13300 ರೂಪಾಯಿಗಳಿಂದ 23500 ರೂಪಾಯಿಗಳು, ಒಣಮೆಣಸಿನಕಾಯಿ ಜವಾರಿ 5500 ರೂಪಾಯಿಗಳಿಂದ ಗರಿಷ್ಠ 5500 ರೂಪಾಯಿಗಳು, ಹೈಬ್ರಿಡ್ ಜೋಳ 2700 ರೂಪಾಯಿಗಳಿಂದ ಗರಿಷ್ಠ 3300 ರೂಪಾಯಿಗಳು, ಭತ್ತದ RNR ಹೊಸದು 2000 ರೂಪಾಯಿಗಳಿಂದ ಗರಿಷ್ಠ 2500 ರೂಪಾಯಿಗಳು, ಭತ್ತದ RNR ಹಳೆಯದು 2533 ರೂಪಾಯಿಗಳಿಂದ ಗರಿಷ್ಠ 3200 ರೂಪಾಯಿಗಳು, ತೊಗರಿ 6650 ರೂಪಾಯಿಗಳಿಂದ ಗರಿಷ್ಠ 7890 ರೂಪಾಯಿಗಳು. ರೈತ ಬಾಂಧವರೇ, ಇದಾಗಿತ್ತು ರಾಯಚೂರು ಲಿಂಗಸುಗುರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು.